ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಸಿಕಾ ಸಪ್ತಾಹದ ಅಂಗವಾಗಿ ಸುರತ್ಕಲ್ನ ಜಿಲ್ಲಾ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಡಾಕ್ಟರ್ ಅಶೋಕ್ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ಸರ್ವೇಲೆನ್ಸ್ ಮೆಡಿಕಲ್ ಅಧಿಕಾರಿ ಡಾಕ್ಟರ್ ಅನಂತೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಕುಡ್ಲಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲಪೇಂಟೆದ ಬಿಜೈ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟುಲೆ ನಿಕ್ಲೆನ ಇಲ್ಲಿನ ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲುಗು ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ಈಗ ಕೇಳಿ ಲಸಿಕಾ ಸಪ್ತಾಹದ ಅಂಗವಾಗಿ ಸುರತ್ಕಲ್ನ ಜಿಲ್ಲಾ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಡಾಕ್ಟರ್ ಅಶೋಕ್ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ಸರ್ವೈಲೆನ್ಸ್ ಮೆಡಿಕಲ್ ಅಧಿಕಾರಿ ಡಾಕ್ಟರ್ ಅನಂತೇಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಪಿಎಸ್ ಸೂರ್ಯನಾರಾಯಣ ಭಟ್. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನಂತೇಶ್ ಮತ್ತು ಡಾಕ್ಟರ್ ಅಶೋಕ್ ಅವರು. ಡಾಕ್ಟರ್ ಅನಂತೇಶ್ ಅವರು WHO ಸರ್ವೈಲೆನ್ಸ್ ಮೆಡಿಕಲ್ ಆಫೀಸರ್ ಆಗಿದ್ದಾರೆ. ಡಾಕ್ಟರ್ ಅಶೋಕ್ ಅವರು ನಮ್ಮ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಸೆಂಟರ್ ಸುರತ್ಕಲ್ಲಲ್ಲಿ ಏನಿದೆ ಅದರ ಪ್ರಾಂಶುಪಾಲರಾಗಿದ್ದಾರೆ. ಮುಖ್ಯವಾಗಿ ಈ ಲಸಿಕಾ ಅಭಿಯಾನ ಏನಿದೆ, ಲಸಿಕಾ ವಾರ ಅಂತ ಹೇಳಿ ನಾವೇನು ಕರೀತೇವೆ, ಇದರ ಬಗ್ಗೆ ಮತ್ತೆ ಲಸಿಕೆಯ ಮಹತ್ವ, ಲಸಿಕೆ ಯಾವಾಗ ಕೊಡಬೇಕು, ಯಾಕೆ ಕೊಡಬೇಕು, ಇದೆಲ್ಲವನ್ನು ಕೂಡ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಡಾಕ್ಟರ್ ಅಶೋಕ್ ಅವರೇ. ಮುಖ್ಯವಾಗಿ ಈಗ ಲಸಿಕೆ ಅಂತ ಹೇಳುವಾಗ ಮೊದಲಿನಲ್ಲೂ ಕೂಡ ಈ ಲಸಿಕೆ ಅನ್ನುವಂಥದ್ದು ನಾವು ಈಗ ಕೇಳುವಂಥ ಶಬ್ದ ಅಲ್ಲ. ಲಸಿಕೆಯ ಮಹತ್ವ ಮತ್ತು ಲಸಿಕೆ ಯಾಕಾಗಿ ಕೊಡಬೇಕು, ಲಸಿಕೆ ಸರಿಯಾದ ಸಮಯದಲ್ಲಿ ಕೊಟ್ಟರೆ ಉಪಯೋಗ, ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಇದು ಬಹಳ ಮಹತ್ತರವಾದ ಕ್ವಶನ್ಸು. ಶ್ರೋತೃಗಳಲ್ಲಿ ನಾನು ಭಿನ್ನಯಿಸ್ಕೊಳ್ಳೋದಂದರೆ ಹುಟ್ಟಿದ ಮಗುವಿನಿಂದ ನಾವು ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸ್ ಅಂತೀವಿ. ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸು ಬಾಳ ಕ್ಷಯ ಇರಬಹುದು, ಧನುರ್ವಾಯು ಇರಬಹುದು, ಹೆಪಟೈಟಿಸ್ ಇರಬಹುದು. ಇದೇ ಥರದಲ್ಲಿ ಈಗ ಜಪಾನೀಸ್ ಎನ್ಕೆಫಾಲಿಟಿಸ್ ನಾವು ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿಯಲ್ಲಿ ಅಭಿಯಾನನ್ನೇ ಮಾಡಿದ್ದೀವಿ. ಇದರಲ್ಲಿ ಏನಂದರೆ ಮಗುವಿನ ಮಾರಕ ಕಾಯಿಲೆಯಿಂದ ತಡೆಯುವ ಉದ್ದೇಶ. ಈಗ ರೋಟ ಅಂತ ಕೊಡ್ತಿದ್ದೀವಿ, ಡಯೇರಿಯಾ ಇದೆಲ್ಲ under 5 ಡೆತ್ ಆಗೋದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಅನ್ನುವಂಥದ್ರಿಂದ ವಿವಿಧ ಲಸಿಕೆಯನ್ನು ಕಾಲಕಾಲಕ್ಕೆ ಅದಕ್ಕೆ ಟೈಮ್ ಇದೆ. ನಾವು ಈಗ ಒಂದು ಹುಟ್ಟಿದ ಕೂಡಲೇ ಏನು ಹಾಕಬೇಕು, 1.5 ತಿಂಗಳಲ್ಲಿ ಏನು ಹಾಕಬೇಕು, 2. ಇದ್ರ ಮೂಲ ಉದ್ದೇಶ ಮಕ್ಕಳು ಚೆನ್ನಾಗಾದರೆ ಪ್ರೊಡಕ್ಷನ್, ದಟ್ ಭಾರತ ಸಂಪನ್ಮೂಲ ಆಗಬೇಕಂದ್ರೆ ಈ ಮಕ್ಕಳು ಮರಣ ಹೊಂದಬಾರ್ದು, ಅವರು ಇದಾದಾಗ ಅಭಿವೃದ್ಧಿಯ ಪಥದಲ್ಲಿ ಇದು ಮಾಡಬೇಕಂದ್ರೆ ಎಲ್ಲ ಮಾರಕ ಕಾಯಿಲೆಯಿಂದ ತಡೆಹಿಡಿಯುವ ಏಕೈಕ ಉದ್ದೇಶದಿಂದ ಸಾಕಷ್ಟು ಬಿಲಿಯನ್ ಗಟ್ಟಲೆ ಸರ್ಕಾರ ಹಣವನ್ನು ಇದಕ್ಕೆ ವಿನಿಯೋಗ ಮಾಡಿಸ್ತಾ ಇದೆ. ಮೂಲ ಉದ್ದೇಶ ಮಕ್ಕಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು. ಹಾಂ ಸರಿ ಡಾಕ್ಟರ್ ಅನಂತೇಶ್ ಅವರೇ, ಈಗ ಮುಖ್ಯವಾಗಿ ಈ ಲಸಿಕಾಕರಣ ಅಂತ ಹೇಳಿದರೆ ಸಾಮಾನ್ಯವಾಗಿ ಲಸಿಕೆಗಳನ್ನು ಯಾವಾಗ ಹೇಗೆ ಹಾಕಬೇಕು? ಲಸಿಕೆ ಒಂದು ನಮ್ಮ ಮಗು ಹುಟ್ಟಿದ ತಕ್ಷಣ ಕೊಡುವ ತಕ್ಷಣದಿಂದ ಲೈಫ್ ಲಾಂಗ್ ಅವರಿಗೆ ಏನೇನು ಕಾಯಿಲೆ ಇದೆ, ಆಲ್ಮೋಸ್ಟ್ 25 ಕಾಯಿಲೆಗೆ ನಮ್ಮಲ್ಲಿ ಲಸಿಕೆ ಉಂಟು. ಸೊ ಲಸಿಕೆ ಹುಟ್ಟಿದ ತಕ್ಷಣ ನಾವು ಕೊಡ್ತೇವಲ್ಲ, ಕೊಟ್ಟಿದ ತಕ್ಷಣ ನಾವು ಕರೆಕ್ಟಾಗಿ ಮಗು ತೊಗೊಂಡ್ರೆ ಆ ಮಗು ಇಟ್ ಈಸ್ ಏನಂತ ಹೇಳ್ತೀವಿ ನಮ್ದು ಹೆಲ್ತ್ ಸಿಸ್ಟಮಿಗೆ ಎಂಟರ್ ಆಗುವಂಥ ಸಮಯ. ಸೊ ಕರೆಕ್ಟಾಗಿ ವ್ಯಾಕ್ಸಿನ್ ತೊಗೊಂಡ್ರೆ ಮಗು ಮುಂದಿನ ದಿನಗಳಲ್ಲಿ ಕರೆಕ್ಟಾಗಿ ಅದು ಹೆಲ್ತ್ ಕೇರ್ ಸಿಸ್ಟಮ್ ಸರ್ವಿಸಸ್ ತೊಗೊಳ್ತದೆ ಅಂತ ಅರ್ಥ. ಸೊ ಲಸಿಕೆ ಹುಟ್ಟಿದ ತಕ್ಷಣ ನಮಗೆ BCG ಅನ್ನೋದೊಂದು ಲಸಿಕೆ ಕೊಡ್ತಾರೆ, ಅದು ಬಾಲಕ್ಷಯ ರೋಗಕ್ಕೆ ತಡೆಗಟ್ಟಲಿಕ್ಕೆ. ಎರಡನೇದು ನಮ್ಮಲ್ಲಿ ಪೋಲಿಯೋ ತಡೆಗಟ್ಟಲಿಕ್ಕೆ ಬೈವೆಲೆಂಟ್ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅನ್ನೋದು ಕೊಡ್ತಾರೆ. ಇನ್ನೊಂದು ಹೆಪಟೈಟಿಸ್ ಅಂದರೆ ಕಮಾಲೆ ಬರೆದಿದ್ದಂಗೆ ಹೆಪಟೈಟಿಸ್ ಬಿ ಬರ್ತ್ ಡೋಸ್ ಅಂತ ಕೊಡ್ತಾರೆ. ಸೊ ಆವಾಗಿಂದ ಶುರುವಾಗಿದ್ದು ನಮಗೆ ಇವಾಗ ನಮ್ಮ ಭಾರತದ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ ಏನಿದೆ ಅದರ ಪ್ರಕಾರ 16 ತನಕ ಲಸಿಕೆಕರಣ ಇದೆ. ಹಾಗೂ ಗರ್ಭಿಣಿಯರಲ್ಲಿ ಟೆಟನಸ್ ಮತ್ತು ಡಿಫ್ತೀರಿಯಾ ಅದೆರಡು ಬರಬಾರ್ದು ಅಂತ TD ವ್ಯಾಕ್ಸಿನ್ ಅನ್ನು ಕೊಡ್ತಾ ಇದ್ದೇವೆ ಇವಾಗ. ಸರಿ, ಇದಕ್ಕೊಂದು ಚಾರ್ಟ್ ಅಂತ ಇರಬಹುದು ಹುಟ್ಟಿದ ಮಗುವಿನಿಂದ ಈಗ 16 ಅಂತ ಹೇಳಿದ್ರು. ಈ ಲಸಿಕೀಕರಣವನ್ನು ನಾವು ಸಾರ್ವತ್ರಿಕವಾಗಿ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಈ ಕ್ರಮಗಳನ್ನೆಲ್ಲ ಕೈಗೊಳ್ತಾ ಇದ್ದೇವೆ? ಈಗ ಒಂದು ಹೆಣ್ಣುಮಗಳು ಗರ್ಭಿಣಿಯಾದಾಗ ನಾವು ಒಂದು ತಾಯಿ ಕಾರ್ಡ್ ಅಂತ ಕೊಡ್ತೀವಿ, ಅಲ್ಲಿಯೇ ಸ್ಟಾರ್ಟ್ ಆಗುತ್ತೆ. ನಮ್ದು ಏನು ATM ಕಾರ್ಡ್ ಇದ್ದಾಗೆ ಆ ಹೆಣ್ಣುಮಗಳಿಗೆ ಅವಳಿಗೆ ವಿವಿಧ ರಕ್ತ ಪರೀಕ್ಷೆ ಮಾಡಿಸುವಂಥದ್ದು, BP ಚೆಕಪ್ ಮಾಡೋದು, ಡಯಾಬಿಟಿಸ್ ಮಾಡೋದ್ರ ಜೊತೆಯಲ್ಲಿ ಈ ಮಗುವಿನ ಲಸಿಕಾ ಏನೇನು ಕೊಡಬೇಕನ್ನುವಂಥದ್ದು ಚಾರ್ಟು ಅದರಲ್ಲಿ ಒಳಗೊಂಡಿರುತ್ತದೆ. ಅದನ್ನು ನಮ್ಮ ಕಾರ್ಯಕರ್ತೆಯವರು ಅಥವಾ ನಮ್ಮ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸು ಅಥವಾ ವಿವಿಧ ರಂಧದವರು ಮನೆ ಮನೆ ಭೇಟಿ ಕೊಟ್ಟಾಗ ಇದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಯಾವ ಕಾಯಿಲೆ ವಿರುದ್ಧ ಮತ್ತು ಹೇಗೆ ಕೊಡ್ತಾರೆ ಅನ್ನುವಂಥದ್ದನ್ನು ತಿಳುವಳಿಕೆ ಕೊಡ್ತಾರೆ. ಯಾಕಂದರೆ ದಕ್ಷಿಣ ಕನ್ನಡ ಬಂದಾಗ 70% ಖಾಸಗಿ ಆಸ್ಪತ್ರೆಗೆ ಹೋಗೋದ್ರಿಂದ, 30% ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇರೋದರಿಂದ ಎಲ್ಲೆಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋದರೂ ತಿಳುವಳಿಕೆ ಅನ್ನುವಂಥದ್ದು ನಮ್ಮ ಹತ್ರ ಕೊಡ್ತಾರೆ. ಮೂಲ ಉದ್ದೇಶ ಡಿಮಾಂಡ್ ಜನರೇಷನ್. ಅವಳು ಹುಟ್ಟಿದ ಕೂಡಲೇ ಆ ಮಗುವಿಗೆ ಎಷ್ಟು ಇಂಜೆಕ್ಷನ್ ಕೊಡಬೇಕು, ಎಲ್ಲೋ ಮಿಸ್ ಆಯಿತು ಅಂದರೆ ಹೇಳಿದರೆ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೇಳಿದ್ದಾರೆ 4 ಕೊಡಬೇಕಿತ್ತು, ನೀವು 3 ಕೊಟ್ಟಿದ್ರಂತ. ಆ ಥರದಲ್ಲಿ ಟ್ರ್ಯಾಕಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಎಲ್ಲ ಮಕ್ಕಳ ಪಟ್ಟಿಯನ್ನು, ಗರ್ಭಿಣಿಯರ ಪಟ್ಟಿಯನ್ನು ಗ್ರಾಮವಾರು ತಯಾರಿ ಮಾಡಿರ್ತಾರೆ. ಇದು ಮೈಕ್ರೋ ಪ್ಲಾನ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಮತ್ತೆ ಆ ಕಾಲಕಾಲಕ್ಕೆ ಆಗಿಲ್ಲ ಅಂದರೆ, ಈಗ ಒಂದು ಹುಟ್ಟಿದ ಮಗುವಿಗೆ 4 ಇಂಜೆಕ್ಷನ್ ಹೋಗಬೇಕು 1.5 ತಿಂಗಳಲ್ಲಿ. ಈ ಆಶಾ ಕಾರ್ಯಕರ್ತರು ಅಥವಾ ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು, ಈಗ ಪ್ರೈಮರಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಯವರು ಅದನ್ನು ಟ್ರ್ಯಾಕ್ ಮಾಡ್ತಾರೆ. ಈ ಮಗುವಿಗೆ ಆಗಿತ್ತಾ, ಎಲ್ಲೋ ಒಂದು ಸ್ವಲ್ಪ ಜ್ವರ ಇದ್ದರೆ ಕೆಲವೊಂದು ಸರಿ ಕೊಡಲ್ಲ, ಹಾಗಾದರೆ 3-4 ದಿವಸದೊಳಗೆ ಅದನ್ನು ಕೊಡುವ ವ್ಯವಸ್ಥೆ ಮಾಡ್ತಾರೆ. ಈ ಥರ ಟ್ರ್ಯಾಕಿಂಗ್ ಸಿಸ್ಟಮ್ ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆಯಿಂದ ಸರ್ ಹೇಳಿದಾಗ ಆ ಮಗು 10ನೇ ಕ್ಲಾಸಿಗೆ ಬರುವವರಿಗೆ ಪೂರ್ಣ ಪ್ರಮಾಣದಲ್ಲಿ ಲಸಿಕೆ ಕೊಡುವಕ್ಕೆ ಟ್ರ್ಯಾಕಿಂಗ್ ಸಿಸ್ಟಮ್ ಇಲಾಖೆಯಲ್ಲಿ ಇದೆ. ಹಾಂ ಸರಿ. ಈಗ ಎಲ್ಲರೂ ಕೂಡ ಲಸಿಕೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಾಥಮಿಕ ಉದ್ದೇಶ. ಲಸಿಕೆ ಕೊಡದೇ ಇರುವಂಥವರು ಇರ್ತಾರೋ, ಕೊಡದೇ ಇರುವುದಕ್ಕೇನಾದರೂ ಅವರಿಗೆ ಆದಂತಹ ಕಾರಣಗಳು ಹೇಳುವಂಥವ್ರು ಇರ್ತಾರ, ಹೇಗೆ ಸರ್? ಹೌದು, ನಮ್ಮಲ್ಲಿ ಲಸಿಕೆ ತೊಗೊಂಡಿರೋರು ತುಂಬ ಜನ ಇದ್ದಾರೆ. ತೊಗೊಳ್ದೆ ಇರೋರು ಅಥವಾ ಒಂದೆರಡು ವ್ಯಾಕ್ಸಿನ್ ತೊಗೊಂಡು ಮತ್ತೆ ಡ್ರಾಪ್ಔಟ್ ಆಗಿರೋರು ಸ್ವಲ್ಪ ಜನ ಇದ್ದಾರೆ. ಸೊ ಅವರು ಕೊಡುವ ಕಾರಣ, ನಾವು ಫೀಲ್ಡಲ್ಲಿ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಮೆಡಿಕಲ್ ಆಫೀಸರ್ ಆಗಲಿ ಅವರು ಮಾನಿಟ್ರಿಂಗ್ ಮಾಡಿದವಾಗ ಏನು ರೀಸನ್ಸ್ ಬಂದಿದೆ ಅಂತ ಹೇಳಿದರೆ, ಮೊದಲನೇದು ಅವರಿಗೆ ಲಸಿಕೆ ತೊಗೊಂಡಾದ ತಕ್ಷಣ ಜ್ವರ ಬರುತ್ತೆ ಮತ್ತು ಬೇರೆ ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ಸುದ್ದಿಗಳಿಂದ ಅವರು ಒಂದೆರಡು ತೊಗೊಂಡಿರ್ತಾರೆ, ಆಮೇಲೆ ಬಿಡ್ತಾರೆ. ಮತ್ತು ಪ್ರೀವಿಯಸ್ ಲಾಸ್ಟ್ ಟೈಮ್ ಲಸಿಕೆ ಹಾಕಿಸ್ಕೊಂಡವಾಗ ಅವರಿಗೆ ಒಂದು 2 ದಿನ ಜ್ವರ ಬಂದಿರುತ್ತೆ. ಅದಾದಮೇಲೆ ಮತ್ತೆ ಯಾರಪ್ಪ ಇದು ಜ್ವರ ಯಾಕೆ ಬೇಕು ಅನ್ನೋ ಕಾರಣದಿಂದ ಅವರು ಹಾಕಿಸ್ಕೊಂಡಿರೋದಿಲ್ಲ. ಇನ್ನು ನೆಕ್ಸ್ಟ್ ಕಾರಣಗಳೇನಂತ ಹೇಳಿದರೆ, ಲಸಿಕೆ ಇದ್ದವಾಗ ಮಗು ಹುಷಾರಿರೋದಿಲ್ಲ, ಪೋಸ್ಟ್ಪೋನ್ ಮಾಡಿ ಕೊಡ್ತಾರೆ, ಅಥವಾ ಡಿಲೇಡ್ ವ್ಯಾಕ್ಸಿನೇಷನ್ ಅಂತಾರೆ. ಇನ್ನು ಕೆಲವುದು ಮಗು ಮನೇಲಿರೋದಿಲ್ಲ, ಮಗು ಟ್ರಾವೆಲ್ ಮಾಡ್ತಿರತ್ತೆ ಅಥವಾ ಬೇರೆಯವ್ರಿಗೆ ಹೋಗಿರ್ತಾರೆ. ಮತ್ತು ಕೆಲವ್ದು ಇವಾಗ ಮೈಗ್ರೇಷನ್ ಜಾಸ್ತಿ ಇರೋದರಿಂದ ಸೊ ಬೇರೆಯವರಲ್ಲಿ ವಲಸೆ ಹೋಗಿರ್ತಾರೆ. ಸೊ ಅಂಥ ಮಕ್ಕಳು ನಮಗೆ ಮಿಸ್ ಆಗ್ತಿದ್ದಾರೆ. ಇದಿಷ್ಟು ಕಾರಣ ನಮಗೆ ಬೇಸಿಕ್ಕಾಗಿ ನಮಗೆ ಮಗು ವ್ಯಾಕ್ಸಿನೇಷನಿಂದ ಮಿಸ್ ಆಗ್ತಿರುವಂಥದ್ದು. ಸರಿ, ಈಗ ಈ ವ್ಯಾಕ್ಸಿನೇಷನ್ನಿಗೆ ಒಂದು ನೀವು ಹೇಳಿದ್ರಿ ತಾಯಿ ಕಾರ್ಡ್ ಮತ್ತು ಒಂದು ಚಾರ್ಟ್ ಇದೆ ಅಂತ. ಒಂದು ವೇಳೆ ಇದರಲ್ಲಿ ಏನೋ ಹೆಚ್ಚು ಕಮ್ಮಿಯಾಗಿ ತಪ್ಪಿತು ಅಂತಾದರೆ ಆ ಲಸಿಕೆಯನ್ನು ಕೊಡಬಹುದು ಕೊಡಬಾರ್ದು ಅನ್ನೋದು ಹೇಗೆ ಸರ್? ಈಗ ಅದಕ್ಕೂ ಗೈಡ್ಲೈನ್ಸ್ ಇದೆ. ಈಗ ಮಗು ಬಾಲಕ್ಷಯದಿಂದ ಮಿಸ್ ಆಯಿತು ಅಂದರೆ ಅದನ್ನು ಅಪ್ ಟು 1 ಇಯರ್ಸ್. ನಾವು ಇದನ್ನು ಯಾರಿಗೆ ಅಂದರೆ ಈ ಮೈಗ್ರೆಂಟ್ ಪಾಪ್ಯುಲೇಷನ್ಸಲ್ಲಿ ಮೇಜರ್ ನಾವು ಇಟ್ಕೊಂಡಿರ್ತೀವಿ. ಈಗ ನಮ್ಮಲ್ಲಿ ದಕ್ಷಿಣ ಕನ್ನಡ ವಲಸೆ ಕಾರ್ಮಿಕರು ಜಾಸ್ತಿ, ಇಂಡಸ್ಟ್ರಿಯಲ್ಲಿ ಇರುವುದರಿಂದ ಬೇರೆ ಬೇರೆ ನಾನಾ ಕಾರಣಗಳಿಂದ ಇಲ್ಲಿ ವಲಸೆ ಕಾರ್ಮಿಕರು ಜಾಸ್ತಿ ಇರ್ತಾರೆ, ಅವರಿಗೆ ತಿಳುವಳಿಕೆಯೂ ಕಡಿಮೆ ಇರುತ್ತೆ. ಅಂಥವರಲ್ಲಿ ನಾವು ಕಾಲಕಾಲಕ್ಕೆ ಅದು ಮಿಸ್ ಆದರೆ ಅಪ್ ಟು ಎಲ್ಲಿವರೆಗೆ ಅನ್ನುವಂಥದ್ದು ಎಲ್ಲ ಸಿಬ್ಬಂದಿಯವರಿಗೆ ತರಬೇತಿಯನ್ನು ಕೊಟ್ಟು ವರಿ ಮಾಡ್ತಾರೆ. ನಾರ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡ ಗರ್ಭಿಣಿಯರು ಏನಿರುತ್ತಾರೆ ಅದನ್ನು ಕಾಲಕಾಲಕ್ಕೆ ಇಲ್ಲಿಗೆ ಈಗ ಸರ್ ಹೇಳಿದಾಗ ನಾವು ಫೀಲ್ಡಲ್ಲಿ ನೋಡಿಕೊಂಡಾಗ ಈ ಜ್ವರ ಬಂತು ಅನ್ನುವಂಥದ್ದು ತಿಂಗಳುಗಟ್ಟಲೆ ಮಿಸ್ ಆಗಿದ್ದು ಇದೆ. ಇದಕ್ಕೆ ನಾವು ಸ್ಪೆಷಲ್ಲಾಗಿ ಮತ್ತೆ ಎಲ್ಲ ಸಿಬ್ಬಂದಿಯವರನ್ನು ಸೆನ್ಸಟೈಸ್ ಮಾಡಿ ಈ ಕಾರಣದಿಂದ ನೀವು ತಿಂಗಳುಗಟ್ಟಲೆ ಮಿಸ್ ಮಾಡಬಾರ್ದು. ಯಾಕಂದರೆ ಒಂದು ಈಗ ನಾನು ಸಿಂಪಲ್ಲಾಗಿ ಹೇಳೋದು ಜನರಲ್ಲಿ, ಈಗ ಮಧ್ಯಾಹ್ನ ಊಟ ಮಿಸ್ ಆಯಿತು, ನಾನು ರಾತ್ರಿ 2 ಊಟ ಮಾಡಲಿಕ್ಕಾಗಲ್ಲ. ಹಾಗಾಗಿ ಕಾಲಕಾಲಕ್ಕೆ ಕೊಡುವ ಮಾರಕ ಕಾಯಿಲೆಯ ವಿರುದ್ಧ ಕೊಡಬೇಕಾದ ಇಂಜೆಕ್ಷನನ್ನು ಸುಸಕ್ಷಿತ ಜಿಲ್ಲೆ ನನ್ನದು 87% ಫೀಮೇಲ್ ಲಿಟ್ರಸಿ. ತಮ್ಮ ಆಕಾಶವಾಣಿ ಮೂಲಕ ನಾನು ಫೀಲ್ಡಲ್ಲಿ ಕಂಡುಕೊಂಡಂಥ ನ್ಯೂನತೆಯನ್ನು ಸರಿಪಡಿಸ್ಲಿಕ್ಕಂದರೆ ಜನ ಮುಂದೆ ಬರಬೇಕು. ಈಗ ಕೆಲವೊಂದು ಸರಿ 3 ಇಂಜೆಕ್ಷನ್ ಒಟ್ಟಿಗೆ 5 ಇಂಜೆಕ್ಷನ್ ಕೊಡ್ತಾರೆ. ಇದು ಸರ್ಕಾರ ಯಾಕೆ ಈ ಕ್ರಮ ತಗೊಂಡಿದೆ ಅಂತ ಹೇಳಿದರೆ, ಅದರಲ್ಲೂ 5 ಇಂಜೆಕ್ಷನ್ ಕೊಡುವಾಗ ಫಸ್ಟು ಬಾಯಲ್ಲೇ ಕೊಟ್ಟುಬಿಟ್ಟು ಆಮೇಲೆ ಇಲ್ಲಾಂದರೆ ಸೊಂಟಕ್ಕೆ IM ಇಂಜೆಕ್ಷನ್ ಕೊಟ್ಟರೆ ಮಗು ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲ ತಿಳುವಳಿಕೆಯನ್ನು ಕೊಟ್ಟು ಕಾಲಕಾಲಕ್ಕೆ ನಾವು ಅಪ್ಡೇಟ್ ಮಾಡ್ತೀವಿ ಸಿಬ್ಬಂದಿವರೆಗೆ. ಆ ಥರದಲ್ಲಿ ನಾವು ಮಾಡಿಬಿಟ್ಟು ಇದರಲ್ಲಿ ಸಂಪೂರ್ಣ ಇಲ್ಲಿ ಸ್ವಲ್ಪ ಮಿಸ್ಸಿಂಗ್ ಇದೆ. ಯಾಕಂದರೆ ಮಿಸ್ಸಿಂಗ್ ಒಂದು ಕಾರಣ ನಾವು ನೋಡಿಕೊಂಡಾಗ ಕೋವಿಡ್. ಕೋವಿಡ್ ಇದ್ದಾಗ ಜನರು ಮನೆ ಬಿಟ್ಟು ಹೊರಗೆ ಬರಲಿಲ್ಲ. ಹಾಗಾಗಿ ಈಗ ಡ್ರಾಪ್ಔಟ್ಸ್ ದಕ್ಷಿಣ ಕನ್ನಡ ನಾವು ನೋಡಿಕೊಂಡಾಗ MRLಲ್ಲೂ ಡ್ರಾಪ್ಔಟ್ ಬಂತು. ಇದಕ್ಕೆ ಮೂಲ ಕಾರಣ ಆವಾಗ ಒಂದು 2 ಇಯರ್ಸ್ ತಮ್ಗೆ ಗೊತ್ತಿದೆ, ನಾನು ಕೋವಿಡ್ ನೋಡಲ್ ಆಫೀಸರ್ ಆಗಿ ವರ್ಕ್ ಮಾಡಿದವನು, ಜನ ಮನೆಯಿಂದ ಹೊರಗೆ ಬರಲಿಲ್ಲ. ಅದು ಒಂದು ಭಾಳ ಈ ಕೋವಿಡ್ನಿಂದ. ಅದಕ್ಕೋಸ್ಕರ ನಾವು ಈಗ ತಮ್ಮ ಆಕಾಶವಾಣಿ ಮೂಲಕ ಬೇರೆ ಬೇರೆ ವಿವಿಧ ಸಂದರ್ಭದಲ್ಲಿ ಜನರಲ್ಲಿ ಭಿನ್ನವಿಸಿಕೊಳ್ಳುತ್ತೆಂದರೆ ಕಾಲಕಾಲಕ್ಕೆ ಕೊಡುವ ಇಂಜೆಕ್ಷನ್ನು ಯಾವುದೇ ಕಾರಣಕ್ಕೂ, ನಾವು ಊಟ ತಪ್ಪಿಸಲ್ಲ, ಬ್ರೇಕ್ಫಾಸ್ಟ್ ತಪ್ಪಿಸಲ್ಲ, ಆ ಕಾಲಕಾಲಕ್ಕೆ ಕೊಡೋದನ್ನು ಕೊಟ್ಟು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳು. ಇದಕ್ಕೆ ಒಂದೆರಡು ಮಾತನ್ನು ನಾನು ಜೋಡಿಸ್ತೇನೆ. ಸೊ ಕೋವಿಡ್ ಅನ್ನೋದು ನಮಗೆ ವ್ಯಾಕ್ಸಿನೇಷನ್ ಅಂದರೆ ಲಸಿಕಾ ಕಾರ್ಯಕ್ರಮ ಮಾತ್ರ ಅಲ್ಲ, ಓವರ್ ಆಲ್ ಹೆಲ್ತ್ ಸಿಸ್ಟಮ್ಗೆ ನಮಗೆ ಹೊಡೆತ ಬಿದ್ದಿದೆ. ಸೊ ಅದನ್ನು ನಾವೀಗ ವಾಪಸ್ ಬಿಫೋರ್ ಕೋವಿಡ್ ಹೇಗಿತ್ತು ಅದನ್ನು ನಾವಿವಾಗ ವಾಪಸ್ ತೊಗೊಬರಬೇಕು. ಅದು ಭಾಳ ಶ್ರಮ ಪಡಬೇಕು ನಾವಿವಾಗ. ಅದರಿಂದ ನಮಗೆ ನಮ್ಮ ಈ ವರ್ಷದ 2023ನ ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ನ ಥೀಮ್ ಇರೋದೇ ಕ್ಯಾಚಪ್ ವ್ಯಾಕ್ಸಿನೇಷನ್ ಅಂತ. ಸೊ ನಾವು ಪ್ರೀ ಪ್ಯಾಂಡಮಿಕ್ ಅಂದರೆ ಕೋವಿಡ್ಕಿಂತ ಮುಂಚೆ ಎಷ್ಟು ನಾವು ಸಾಧನೆ ಮಾಡಿದ್ವಿ ಅದನ್ನು ಆ ಮಟ್ಟಕ್ಕೆ ನಾವು ಬರುವಂಥದ್ದು ನಾವು ಮಾಡಬೇಕಾಗಿದೆ. ಆ ಥೀಮ್ ಅಂಡರಲ್ಲಿ ನಮ್ಮ ಈ ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ 2023ಅನ್ನು ನಾವು ಆರ್ಗನೈಸ್ ಅಂದರೆ ಆಲ್ ಓವರ್ ದ ವರ್ಲ್ಡ್ ಇದನ್ನು ನಾವು ಮಾಡ್ಕೊತಾ ಇದ್ದೀವಿ ಸರ್. ಈಗ ಕ್ಯಾಚಪ್ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ನೀವು ಈ ಇಮ್ಯುನೈಸೇಷನನ್ನು ಕ್ಯಾಚಪ್ ಅಥವಾ ಅದನ್ನು ತಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಿ? ಸೊ ಕ್ಯಾಚಪ್ ಅಂತ ಹೇಳಿದ್ರೆ ಒಂದು ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅನ್ನೋದು ಬಹಳ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸ್ಟ್ರಾಂಗ್ ಪ್ರೋಗ್ರಾಮ್. ಯಾಕಂತ ಹೇಳಿದ್ರೆ ವ್ಯಾಕ್ಸಿನೇಷನಿಂದ ನಮ್ಮ ವರ್ಲ್ಡ್ ಡೇಟಾ ಪ್ರಕಾರ $1 ಇನ್ವೆಸ್ಟ್ ಮಾಡಿದರೆ, ಒಂದು ವ್ಯಾಕ್ಸಿನೇಷನ್ಗೆ $1 ಇನ್ವೆಸ್ಟ್ ಮಾಡಿದ್ರೆ $52 ಅಷ್ಟು ನಾವು ಸೇವ್ ಮಾಡ್ಬೋದು. ಸೊ ವ್ಯಾಕ್ಸಿನ್ ಕೊಡೋದ್ರಿಂದ ನಮಗೆ ರೋಗಗಳು ಕಮ್ಮಿ ಆಗ್ತದೆ, ರೋಗಗಳ ಅಡ್ಮಿಷನ್ ಕಮ್ಮಿ ಆಗುತ್ತೆ. ಈವನ್ ನಮಗೆ ರೋಗ ಬಂದು ಆ್ಯಂಟಿಬಯೋಟಿಕ್ಸ್ ತುಂಬ ಸುಮಾರು ತೊಗೊತಾರೆ, ಆ್ಯಂಟಿಬಯೋಟಿಕ್ಸಲ್ಲಿ ಖರ್ಚಾಗುವಂಥದ್ದು, ICU ಅಡ್ಮಿಷನ್ ಎಲ್ಲ ನಮಗೆ ತಡೆಗಟ್ಟುತ್ತೆ. ಮತ್ತು ಆ್ಯಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಇವಾಗ ಬರ್ತಾಯಿದೆ, ನೀವು ನೋಡಿರ್ತೀರಾ. ಸೊ ಇವಾಗ ಎಷ್ಟೊಂದು ಜನ ಸಿಂಪಲ್ ಆ್ಯಂಟಿಬಯೋಟಿಕ್ಸ್ಗೆ ವರ್ಕೌಟ್ ಆಗೋದಿಲ್ಲ ಅಂತ, ಅದು ಹೈಯರ್ ಲೆವೆಲ್ ಆ್ಯಂಟಿಬಯೋಟಿಕ್ಗೆ ತೊಗೊತಿದ್ದಾರೆ, ಅದನ್ನು ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಅಂತಾರೆ. ಸೊ ವ್ಯಾಕ್ಸಿನೇಷನ್ ಅನ್ನು ಕರೆಕ್ಟಾಗಿ ನಾವು ಮಾಡಿದರೆ ಆ್ಯಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸನ್ನು ನಾವು ತಡೆಗಟ್ತೇವೆ. ನಾವು ಕೋವಿಡ್ ಇರೋದ್ರಿಂದ ನಮಗೆ ಹೆಲ್ತ್ ಸಿಸ್ಟಮ್ ಡೌನ್ ಆಗಿದೆ. ಏನಂತ ಹೇಳಿದ್ರೆ ರುಟೀನ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಒಂದು ಮಗುವಿಗೆ ಒಂದು ವ್ಯಾಕ್ಸಿನ್ ಕೊಡೋದು ಭಾಳ ತಯಾರಿ ನಡಬೇಕಾಗ್ತದೆ. ಸೊ ವ್ಯಾಕ್ಸಿನ್ ಲಾಜಿಸ್ಟಿಕ್ಸ್ ಏನಿದೆ ತಯಾರಿಯಲ್ಲಿ ಆಗ್ತದೆ, ಅಲ್ಲಿಂದ ವ್ಯಾಕ್ಸಿನ್ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಸಮಯಕ್ಕೆ ಬರಬೇಕು, ಕರೆಕ್ಟ್ ಟೆಂಪರೇಚರಲ್ಲಿ ಬರಬೇಕು, ಅದು ಲಾಜಿಸ್ಟಿಕ್ಸ್ ಪಾರ್ಟ್. ಮತ್ತು ಇನ್ನೊಂದು ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ನಮ್ಮ ಅಂಗನವಾಡಿಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವ್ಯಾಕ್ಸಿನೇಷನ್ ಲಸಿಕಾ ಸತ್ರ ನಡೀತದೆ. ಸೊ ಆವಾಗ ಏನೇನು ತಯಾರಿ ನಡೀಬೇಕು ಅದೆಲ್ಲ ನಮಗೆ ಸ್ವಲ್ಪ ಕೋವಿಡ್ ಬಂದಿರೋದ್ರಿಂದ ಸೊ ವಿ ಆರ್ ಲ್ಯಾಗ್ ಬಿಹೈಂಡ್ ಅಂದರೆ ಹಿಂದೆ ಹೋಗಿದ್ವಿ. ಸೊ ಇವಾಗ ಮತ್ತೆ ಪುನಃ ಸೊ ಎಲ್ಲ ಮಕ್ಕಳನ್ನ ಐಡೆಂಟಿಫೈ ಮಾಡೋದು, ಇವಾಗ ಎಷ್ಟೊಂದು ಜನ ಮಕ್ಕಳು ಮಿಸ್ ಆಗಿದ್ದಾರೆ, ಮಿಸ್ ಆಗಿರೋದನ್ನು ನಾವು ಕಂಡು ಹುಡುಕ್ಬೇಕಲ್ಲ. ಸೊ ಅದು ಒಂದು ಭಾಳ ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ಕರೆಕ್ಟಾಗಿ ವ್ಯಾಕ್ಸಿನೇಷನ್ ತಾಯಿ ಕಾರ್ಡ್ ಇರೋದಿಲ್ಲ, ಕೆಲವರು ಕರೆಕ್ಟಾಗಿ ಬೇರೆ ಕಡೆ ಹೋಗಿರ್ತಾರೆ, ಮೈಗ್ರೇಷನ್ ಆಗಿ ಬಂದಿರ್ತಾರೆ, ಅವ್ರ ಕೈಯಲ್ಲಿ ತಾಯಿ ಕಾರ್ಡ್ ಇರೋದಿಲ್ಲ. ಮತ್ತು ಕೆಲವರು ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಎರಡು ವರ್ಷ ಮುಂಚೆ ತೊಗೊಂಡಿರೋದು, ಕರೆಕ್ಟಾಗಿ ಅವರು ಯಾವ್ದು ವ್ಯಾಕ್ಸಿನ್ ತೊಗೊಂಡಿದ್ದೀವಿ ಅಂತಲೂ ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಸೊ ಅದೆಲ್ಲ ನಮಗೆ ತೊಗೊಂಡು ನಾವು ಇವಾಗ ವ್ಯಾಕ್ಸಿನೇಷನ್ ಆಗಿ ಮಾಡಬೇಕಾಗಿರೋದು. ಮತ್ತು ನಮ್ಮ ಪ್ರಪಂಚದಲ್ಲಿ ಕೋವಿಡ್ ಬಂದಾದ್ಮೇಲಿಂದ 2021ರಲ್ಲೇ ಆಲ್ಮೋಸ್ಟ್ 2.5 ಕೋಟಿ ಮಕ್ಕಳು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಾಕ್ಸಿನಿಂದ ಮಿಸ್ ಆಗಿದ್ದಾರೆ. ಸೊ ಅಷ್ಟು ಮಕ್ಕಳನ್ನು ನಾವು ಇವಾಗ ಪ್ರಪಂಚದಾದ್ಯಂತ ಹುಡುಕಿ ನಾವು ವ್ಯಾಕ್ಸಿನೇಷನ್ ಕೊಡುವಂಥದ್ದು, ಅದನ್ನು ಕ್ಯಾಚಪ್ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ನಾವು ಹೇಳ್ತೇವೆ. ಸೊ ಅದನ್ನು ನಾವು ಇವಾಗ ಮಾಡಿದರೆ ಕೋವಿಡ್ಕಿಂತ ಮುಂಚೆ ನಾವು ಏನೇನು ಸಾಧನೆ ಮಾಡಿದ್ವಿ ವ್ಯಾಕ್ಸಿನೇಷನಲ್ಲಿ ಅದನ್ನು ನಾವು ವಾಪಸ್ ತರಬಹುದು. ಅದಾದ ನಂತರ ಮತ್ತೆ ಇವಾಗ ಆ ವ್ಯಾಕ್ಸಿನೇಷನ್ ಡ್ರಾಪ್ಔಟ್ ಆಗಿರೋದ್ರಿಂದ ಬಿಕಾಸ್ ಆಫ್ ಕೋವಿಡ್ ನಮ್ಮಲ್ಲಿ ಮುಂಚೆ ಯಾವುದಾದ್ರು ಹಳೆ ಕಾಯಿಲೆಗಳಿದ್ದು ಪೋಲಿಯೋ ಸ್ಪ್ರೆಡ್ ಆಗ್ತಿದೆ, ಭಾರತದಲ್ಲಿಲ್ಲ ಬಟ್ ಮುಂಚೆ 2 ದೇಶದಲ್ಲಿದ್ದು ಇವಾಗ 4 ದೇಶಕ್ಕೆ ಸ್ಪ್ರೆಡ್ ಆಗಿದೆ. ಮತ್ತು ದಡಾರ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ, ಎಲ್ಲ ಆಲ್ ಓವರ್ ಇಂಡಿಯಾ ಪ್ರತಿ ರಾಜ್ಯದಲ್ಲೂ ದಡಾರ ಔಟ್ಬ್ರೇಕ್ ಕಾಣಿಸ್ತಾ ಇದೆ, ರುಬೆಲ್ಲ ಬರ್ತಾ ಇದೆ, ಮತ್ತು ಗಂಟಲು ಮಾರಿ ಅಂತ ಏನೇ ಡಿಫ್ತೀರಿಯಾ ಅಂತ ಹೇಳ್ತೀವಲ್ಲ, ಅದು ಮೋಸ್ಟ್ ಇನ್ಫೆಕ್ಷಿಯಸ್ ಡಿಸೀಸ್, ಅದು ಬಂದರೆ ಭಾಳ ಕಾಂಪ್ಲಿಕೇಶನ್ ಆಗುತ್ತೆ, ಮಕ್ಕಳು 10% ಆಫ್ ಚಿಲ್ಡ್ರನ್ ವಿಲ್ ಡೈ ಅಂದರೆ 10%, 100ರಲ್ಲಿ 10 ಮಕ್ಕಳು ಕರೆಕ್ಟಾಗಿ ಟೈಮ್ಲಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಹೇಳಿದರೆ ಅದು ಮಗು ಡೆತ್ ಆಗೋ ಚಾನ್ಸ್ ಇರುತ್ತೆ. ಇದೆಲ್ಲ ಡಿಸೀಸಸ್ಗೆ ವ್ಯಾಕ್ಸಿನೇ ನಮ್ಮಲ್ಲಿ ಆಯುಧ. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ವ್ಯಾಕ್ಸಿನ್ ಕೊಟ್ಟರೆ ಇದೆಲ್ಲ ನಮಗೆ ಕಮ್ಮಿ ಆಗ್ತಾ ಬರ್ತದೆ. ಸೊ ಆದ್ದರಿಂದ ಸೊ ಪುನಃ ನಮಗೆ ವ್ಯಾಕ್ಸಿನೇಷನ್ ಕ್ಯಾಚಪ್ ಏನೇನು ನಾವು ಇಷ್ಟೊತ್ತಂಕ ಕಳೆದೋಗಿತ್ತು ಬಿಕಾಸ್ ಆಫ್ ಕೋವಿಡ್, ಅದನ್ನು ಪುನಃ ನಾವು ತರಲಿಕ್ಕೆ ನಾವು ಕ್ಯಾಚಪ್ ವ್ಯಾಕ್ಸಿನೇಷನ್ ಡ್ರೈವ್ ಮಾಡೋ ಅವಶ್ಯಕತೆ ಇದೆ. ಈ ಕ್ಯಾಚಪ್ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಹೇಳಿದ್ರೆ ಈ ಒಂದು ವಾರದಲ್ಲಿ ಏನು ಮಾಡಲಿಕ್ಕೆ ಬಯಸ್ತೀರಿ ಸರ್? ಸೊ ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕ್ಲಿಯರ್ ಕಟ್ ನಿರ್ದೇಶನ ಇದೆ. ಸೊ ಇವಾಗ ರುಟೀನ್ ಇಮ್ಯುನೈಸೇಷನಲ್ಲಿ ನಾವು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡ್ತೇವೆ 16 ವರ್ಷ ತನಕ ಹುಟ್ಟದಾಗಲಿಂದ. ಸೊ ಒಂದು ಅಥವಾ 2-3 ಕಾರಣಗಳಿಂದ ಮಗು ಮಿಸ್ ಆಗಿರುತ್ತೆ. ಆ ಮಿಸ್ ಆಗಿರೋ ಮಗುವನ್ನು ಅದೇ ತಿಂಗಳಲ್ಲಿ ಲಾಸ್ಟ್ 4ನೇ ವಾರದಲ್ಲಿ ಇನ್ನೊಂದು ಸತಿ ಯಾವುದಾದ್ರು ಮಿಸ್ ಆಗಿದೆ ಮಕ್ಕಳನ್ನು ಡ್ಯೂ ಲಿಸ್ಟ್ ಅಂತ ಅಂತಾರೆ, ಅದನ್ನು ತಯಾರು ಮಾಡಿ ಮಕ್ಕಳನ್ನು ವ್ಯಾಕ್ಸಿನೇಷನ್ ಹಾಕಿಸ್ಲಿಕ್ಕೆ ಎಕ್ಸ್ಟ್ರಾ ಒಂದು ಸೆಷನ್, ಅಂದರೆ ಲಸಿಕೆ ಕಾರ್ಯ ರುಟೀನ್ ಇಮ್ಯುನೈಸೇಷನ್ ಸೆಷನ್ ಏನಂತೀವಿ ಅದನ್ನು ನಾವು ನಡೆಸ್ಕೊಳ್ಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಅದರ ಮೂಲಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಬೇರೆ ಜಿಲ್ಲೆಗಳಲ್ಲೂ ಸೊ ಈ ಥರ ಉಳಿದಿರೋ ಮಕ್ಕಳನ್ನು ಲೈನ್ ಲಿಸ್ಟ್ ಮಾಡಿಕೊಂಡು ನಾವು ವ್ಯಾಕ್ಸಿನೇಷನ್ ಹಾಕಿಸ್ತಾ ಇದ್ದೇವೆ. ಡಾಕ್ಟರ್ ಅಶೋಕ್ ಅವರು, ಈಗ ನಾವು ಕೋವಿಡ್ ಬಗ್ಗೆ ಒಂದು ಮಾತು ಮಾತಾಡಿದ್ವಿ, ಇದರಿಂದಾಗಿ ಈ ಲಸಿಕಾ ಕಾರ್ಯಕ್ರಮ ಹಿಂದೆ ಬಂದಿದೆ ಅಂತ ಹೇಳಿ. ಕೋವಿಡ್ ಸಮಯದಲ್ಲೂ ಕೂಡ ಒಂದು ವ್ಯಾಕ್ಸಿನೇಷನ್ ಡ್ರೈವನ್ನು ಮಾಡಿದ್ವಿ ಕೋವಿಡಿಗಾಗಿ, ಆ ಡ್ರೈವ್ ತುಂಬ ಸಕ್ಸಸ್ಫುಲ್ ಕೂಡ ಆಗಿದೆ. ಅದೇ ತರದಲ್ಲಿ ಇದನ್ನು ಮಾಡಲಿಕ್ಕೆ ಬರ್ತದೋ ಹೇಗೆ ಅನ್ನುವಂಥದ್ದು. ಈಗ ರುಟೀನ್ ಇಮ್ಯುನೈಸೇಷನ್ಸ್ ಅಲ್ಲಿ ಇದು ವೆಲ್ ಪ್ಲಾನ್ಡ್ ಥ್ರೂಔಟ್ ಇಂಡಿಯಾ. ಈಗ ಫಿಕ್ಸ್ಡ್ ವ್ಯಾಕ್ಸಿನೇಷನ್ ಸೈಟ್ ಅಂತ ಇದೆ, ಪ್ರತಿ ಗುರುವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ತಾಲೂಕು ಆಸ್ಪತ್ರೆ ಇರಲಿ, ಈ ಸೆಷನ್ ನಡೀತದೆ ಇವತ್ತು ಗುರುವಾರ. ಅದೇ ಥರದಲ್ಲಿ ನಮ್ಮಲ್ಲಿ 400+ ಉಪಕೇಂದ್ರಗಳಿದ್ದಾವೆ. ಈ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸ್ ಏನಂತ ಹೇಳ್ತೀವಿ, ಈಗ ನಮ್ಮಲ್ಲಿ ಮತ್ತೊಂದು ಪೋಸ್ಟ್ ಕ್ರಿಯೇಟ್ ಆಗಿದೆ BSN ನರ್ಸಿಂದ, CHOs ಅಂತ ಬಂದಿದ್ದಾರೆ, ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್. ಅವ್ರ ಮೂಲಕ ಆಯಾ ಫಿಕ್ಸ್ಡ್ ಡೇ, ಕೆಲವರು ಮಂಗಳವಾರ ಮಾಡ್ತಾರೆ, ಕೆಲವರು ಅಲ್ಲಿಯ ಅನುಕೂಲಕ್ಕೆ, ಆ ದಿವಸ ಜನರಲ್ ಹಾಲಿಡೇಸ್ ಬಂದರೂ ಆ ಉಪಕೇಂದ್ರದಲ್ಲಿ ಈ ವ್ಯಾಕ್ಸಿನೇಷನ್ ಸೈಟ್ ನಡೀತದೆ. ಹಾಗಾಗಿ ಈ ಪ್ಲಾನ್ ಅನ್ನಲ್ಲಿ ನಾವು ಈಗ ಸರ್ ಏನು ಹೇಳಿದ್ದಾರೆ, ಒಂದು ಸಮೀಕ್ಷೆ ಮಾಡಿಬಿಟ್ಟು ಈಗ ನಾವು ಎಲ್ಲಿ ಡ್ರಾಪ್ಔಟ್ ಇದೆ, ಮಿಸ್ಡ್ ಇದೆ ಅಂತಲೂ ಒಂದು ಸಮೀಕ್ಷೆ ಮನೆ ಮನೆ ಹೋಗಿ ನಮ್ಮ ಆಶಾ ಕಾರ್ಯಕರ್ತರ ಮೂಲಕ ಮಾಡಿಬಿಟ್ಟು ಅವರಿಗೆ ಆ ಹತ್ತಿರದ ಉಪಕೇಂದ್ರಗಳ ಮೂಲಕ ಮೋಟಿವೇಟ್ ಮೊಬಿಲೈಸೇಷನ್ ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ನಾವೀಗ ಮಾಡ್ಕೊಂಡಿದ್ದೀವಿ. ಈಗ ನೀವು 1 ವೀಕ್ ನಾವು ಎವ್ರಿ ಏಪ್ರಿಲ್ 24th-30th ಒಂದು ಡ್ರೈವ್ ಥರದಲ್ಲಿ ಇಲ್ಲಿ ಮತ್ತೆ ಎಲ್ಲಿ ಮಿಸ್ ಔಟ್ ಆದರೆ ಅದಕ್ಕೆ ತೀವ್ರ ಗಮನವನ್ನು ಕೊಟ್ಟು ಈ ವ್ಯಾಕ್ಸಿನೇಷನ್ ಸೈಟಿಗೆ ಕರೆಸ್ಬಿಟ್ಟು ಕೊಡುವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ನಾವು. ಮುಖ್ಯವಾಗಿ ನೀವು ಒಬ್ಬ RCH ಆಫೀಸರ್ ಆಗಿದ್ದಿರಿ, ಈ ಜನರು ಈ ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಹಿಂದೆ ಏಟು ಹಾಕ್ಲಿಕ್ಕೆ ಏನು ಕಾರಣಗಳಿರ್ತವೆ ಈ ಕೋವಿಡ್ ಅಲ್ಲದೆ? ಸುಶಿಕ್ಷಿತ ಜಿಲ್ಲೆ, ವಾಟ್ಸ್ಆ್ಯಪ್ ಯುಗ, ಒಳ್ಳೆಯದನ್ನು ನಾವು ಹಾಕಲ್ಲ. ಇದು ನಾನು ಕೋವಿಡ್ ರಿಲೇಟೆಡಲ್ಲೂ ಹೇಳಿದ್ದೀನಿ, ವ್ಯಾಕ್ಸಿನ್ ರಿಲೇಟೆಡ್ ನಾನು MR ಕ್ಯಾಂಪೇನಲ್ಲೂ ನೋಡಿದ್ದೀವಿ. ನಾವು ಸುಳ್ಳು ವದಂತಿಯನ್ನು ಹಬ್ಬಿಸುವುದು ಬಹುಬೇಗ, ಆ ಸುಳ್ಳು ವದಂತಿಯನ್ನು ನಾವು ಟೆಕ್ನಿಕಲಿ ಆಗಿ ಅದನ್ನು ವಾಪಸ್ಸು ಮರು ಜನರಿಗೆ ತಿಳುವಳಿಕೆ ಕೊಟ್ಟು ವಾಪಸ್ ತರೋದು ಭಾಳ ಕಷ್ಟದ ಕೆಲಸ. ಆದರೂ ನಾವು ಮಾಡಿದ್ದೀವಿ MR ಕ್ಯಾಂಪೇನಲ್ಲಿ. ಆವಾಗಲೂ ಸಾಕಷ್ಟು ವ್ಯಾಕ್ಸಿನ್ ಬಗ್ಗೆ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಮಾಡಿದರು, ಒಂದು ಚಾನಲ್ ಮೂಲಕ ಮಾಡಿದರು, ಅದನ್ನು ಮತ್ತೆ ನಾವು ಕನ್ನಡ ತರ್ಜುಮೆ ಎಲ್ಲ ಮಾಡಿ ಸಾಕಷ್ಟು ಪರಿಶ್ರಮ ಪಟ್ಟೆವು. ಯಾಕಂದರೆ ತಪ್ಪು ಮಾಡೋದು ಈಸಿ, ತಪ್ಪನ್ನು ಸರಿಪಡಿಸೋದು ಭಾಳ ಕಷ್ಟಕರ ಕ್ಲಿಷ್ಟಕರವಾದ ಕೆಲಸ. ಹೆಲ್ತ್ ಅನ್ನುವಂಥದ್ದು ದಟ್ ಇಸ್ ದ ಬ್ರಾಡ್ ಸಬ್ಜೆಕ್ಟ್. ಹಾಗಾಗಿ ನಾವು ಅಲ್ಲಿ ಮೂಲಕ ವಿವಿಧ ಧಾರ್ಮಿಕ ಮುಖಂಡರು ಇರ್ಬೋದು, ಆರ್ಗನೈಸೇಷನ್ಸ್ ಇರ್ಬೋದು, ರೋಟ್ಲಿ ಲಯನ್ಸು, ಜನಪ್ರತಿನಿಧಿಯವರು ಇರ್ಬೋದು, ಇವರನ್ನೆಲ್ಲ ಕಾನ್ಫಿಡೆನ್ಸ್ ತಗೊಂಡ್ಬಿಟ್ಟು ಈ ಥರದಲ್ಲ ಆಗಿದೆ, ತಾವು ತಮ್ಮ ಮೂಲಕವೂ ಮಾಹಿತಿ ಕೊಟ್ಟು ಇದು ವ್ಯಾಕ್ಸಿನ್ ಅಂದರೆ ಯಾತಕ್ಕೆ ಸರ್ಕಾರ ಕೊಡ್ತಾ ಇದೆ, ಎಷ್ಟು ಖರ್ಚು ಮಾಡ್ತಾ ಇದೆ ಒಂದು ವ್ಯಾಕ್ಸಿನಿಗೆ. ಯಾಕಂದರೆ ಜನರಲ್ಲಿ ಒಂದು ಭಾವನೆ ಇದೆ, ಧರ್ಮದ ಆಸ್ಪತ್ರೆ ಇದು, ನಾನು 1990 ಸರ್ಕಾರಕ್ಕೆ ವೈದ್ಯಾಧಿಕಾರಿಗೆ ಜಾಯಿನ್, ಧರ್ಮದ ಆಸ್ಪತ್ರೆ, ಧರ್ಮದ ಡಾಕ್ಟ್ರು, ಧರ್ಮದ ಇಂಜೆಕ್ಷನ್ಸು ಅಂತ. ಇದರ ಮಹತ್ವವನ್ನು ಒಂದು ILR ಸರು, ಟೆಕ್ನಿಕಲ್ ಅಡ್ವೈಸರ್, ಒಂದು ಡೀಪ್ ರಿಸರ್ಚ್, ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿದೆ. ಈ ಕೋಲ್ಡ್ ಚೈನ್ ಸಿಸ್ಟಮ್ ಇದೆಯಲ್ಲ, ಫ್ರಾಮ್ ದಿ ಮ್ಯಾನುಫ್ಯಾಕ್ಚರಿಂದ ಅದು ಏನು ತಯಾರಿ ಆಗಿರುತ್ತೆ ಅಪ್ ಟು ಬೆನಿಫಿಷಿಯರ್ಸ್ ಸೈಡ್ವರೆಗೆ 2-8 ಡಿಗ್ರಿಯಲ್ಲಿ ಮೇಂಟೈನ್ ಮಾಡ್ತೀವಿ. ಐದರಲ್ಲಿ ಶಿಪ್ಪಲ್ಲಿ ಬಂದಿರ್ಬೋದು, ಆನ್ ರೋಡ್ ಬಂದಿರ್ಬೋದು, ಏರ್ ಮೂಲಕ ಬಂದಿರ್ಬೋದು, ಫ್ಲೈಟ್ ಮೂಲಕ. ಆ ಟೆಂಪರೇಚರ್ನ ಅಪ್ ಟು 2-8 ಡಿಗ್ರಿ ಟೆಂಪರೇಚರನ್ನು ಅಪ್ ಟು ಇಲ್ಲಿವರೆಗೆ ಮೇಂಟೈನ್ ಮಾಡ್ತೀವಿ ಬೆನಿಫಿಷಿಯರ್ ಸೈಡ್ವರೆಗೆ. ದಟ್ ಈಸ್ ವೆರಿ ಸ್ಟ್ರಾಂಗ್ ಅವರ್ ಸಿಸ್ಟಮ್ ಕೋಲ್ಡ್ ಚೈನ್. ಅದ್ರ ಮೂಲಕ ಮಾಡಿಬಿಟ್ಟು ಮತ್ತೆ ಮತ್ತೆ ನಾನು ಹೇಳ್ತಾ ಇರೋದು, ಜನರಲ್ಲಿ ತಪ್ಪು ತಿಳುವಳಿಕೆ ವ್ಯಾಕ್ಸಿನ್ ಬಗ್ಗೆ ಇರಬಾರದು. ಇದು ಭಾಳ ರಿಸರ್ಚ್. ಈಗ ನಿಮಗೆ ಗೊತ್ತಿದೆ, ಫಸ್ಟ್ ಇಂಡಿಯಾ ದಟ್ ಕೋವಿಡ್ ವ್ಯಾಕ್ಸಿನೇಷನ್ ಅನ್ನು ಮಾಡಿದಂಥ ಇದು ಮ್ಯಾಕ್ಸಿಮಮ್ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದೇ ಇಂಡಿಯಾ. ದಟ್ ಈಸ್ ದಿ ಕ್ವಾಲಿಟಿ ವ್ಯಾಕ್ಸಿನ್. ಈಗ ಸರ್ ಇಲ್ಲಿದ್ದಾರೆ, ಕೆಲವೊಂದು ನಾವು ಈಗ ವ್ಯಾಕ್ಸಿನೇಷನ್ ಆಗಿದ್ದರಿಂದ ಕೋವಿಡ್ ಸಂಖ್ಯೆಗಳು ಕಡಿಮೆ ಆಗಿದೆ, ಹಾಗಾಗಿ ಜನರಲ್ಲಿ ಭಯ ಬಂತು, ಜನರಲ್ಲೂ ಬಂತು, ವೈದ್ಯ ಲೋಕಕ್ಕೂ ಕೋವಿಡ್ ಹೊಸದಾಗಾಯಿತು. ಈಗ ನಾವು ವೆಲ್ ಪ್ರಿಪೇರ್ಡ್, ಜನರಿಗೂ ತಿಳುವಳಿಕೆ ಬಂದಿದೆ. ಹಾಗಾಗಿ ವ್ಯಾಕ್ಸಿನ್ ಎಲ್ಲಿ ಡ್ರಾಪ್ಔಟ್ ಮಿಸ್ ಔಟ್ ಆಗಿದೆ ಅದಕ್ಕೆ ನಾವು ನಾಗಲೋಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದೇ ಮತ್ತೆ ತಾಯಂದಿರಲ್ಲಿ ಇದು ಗರ್ಭಿಣಿ ಇದ್ದಾಗಲೇ ಆ ಹೆಣ್ಣುಮಗಳು ಥಿಂಕ್ ಮಾಡಬೇಕು, ನನ್ನ ಮಗುವಿಗೆ ಯಾವ್ಯಾವ ಕಾಲಕ್ಕೆ ಏನೇನು ಕೊಡಬೇಕು ಅನ್ನುವಂಥ ತಿಳುವಳಿಕೆಯನ್ನು ನಾವು ಈಗ HBAC ಅಂತ ಟ್ರೈನಿಂಗ್ ಆಗಿದೆ, ನಾವು ಸುರತ್ಕಲ್ಲಲ್ಲಿ ಕೊಟ್ಟಿದ್ದೆ ಬೋತ್ ಉಡುಪಿ ಎಂದು. 2800 ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಮತ್ತು ನಮ್ಮ ಆಶಾ ಕಾರ್ಯಕರ್ತರಿಗೆ ಟ್ರೈನಿಂಗ್ ಕೊಟ್ಟು ಇದರ ಬಗ್ಗೆ ಭಾಳ ಮಹತ್ವವನ್ನು ಕೊಟ್ಟು ಹೇಳಿದ್ದೀವಿ. ಇನ್ನು ಮುಂದೆ ಕೋವಿಡ್ನಲ್ಲಿ ಈ ಥರ ಗ್ಯಾಪ್ ಆಗಿದೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಲಕಾಲಕ್ಕೆ ಇದು ಮಾಡುವಂಥ ಅಷ್ಟು ತರಬೇತಿಯನ್ನು ಕೊಟ್ಟು ನಾವು ಫೀಲ್ಡಿಗೆ ಬಿಟ್ಟಿದ್ದೀವಿ. ಮುಂಚಿಂದನೂ ಒಂದು ಕೆಲವೊಂದು ಸುಳ್ಳು ಸುದ್ದಿಗಳು ಹಬ್ತಾ ಇದೆ. ಒಂದು ಸುಳ್ಳು ಸುದ್ದಿ ಅಂತ ಹೇಳಿದ್ರೆ ವ್ಯಾಕ್ಸಿನ್ ತೊಗೊಂಡ್ರೆ ಮಗುಗೆ ಮಕ್ಕಳಾಗೋದಿಲ್ಲ ಅಂತ, ಅದೊಂದು. ಮತ್ತು ಕೆಲವೊಂದು ದಡಾರ ಮತ್ತು ಬೇರೆ ವ್ಯಾಕ್ಸಿನ್ ತೊಗೊಂಡ್ರೆ ಮಕ್ಕಳಿಗೆ ಆಟಿಸಮ್ ಬರುತ್ತೆ ಅಂತ. ಸೊ ಇದೆಲ್ಲ ಸುಳ್ಳು ಸುದ್ದಿಗಳು. ಅದಕ್ಕೆ ನಾವು ಕೌಂಟರ್ ಆಗಿ ನಾವು ಪೇರೆಂಟ್ಸಿಗಾಗಲಿ ಡಾಕ್ಟರ್ಸ್ಗಳೇ ಆಗಲಿ ಡಾಕ್ಟರ್ಸ್ ಮೂಲಕ ತಿಳುವಳಿಕೆ ಹೇಳ್ತಿದ್ದೇವೆ. ಸೊ ಇನ್ನೊಂದೇನಂತ ಹೇಳಿದ್ರೆ, ಕೆಲವರು ನಮ್ಮ ಮಗು ಅಲ್ಲ, ನಮ್ಮ ಜವಾಬ್ದಾರಿ, ನಾವು ಹಾಕಿಸ್ತೇವೆ, ವ್ಯಾಕ್ಸಿನೇಷನಲ್ಲಿ ನಂಬಿಕೆ ಇಲ್ಲ, ಅದು ಗುಣ ಮಾಡುತ್ತೆ, ಸೊ ಇಷ್ಟೊಂದು ಇಂಪಾರ್ಟೆನ್ಸ್ ಏನೇನಿದೆ ಅದು ಗೊತ್ತಿಲ್ಲ. ಸೊ ಅಂಥವ್ರನ್ನು ನಾವು ಇವಾಗ ನಮ್ಮ ಈ ರೇಡಿಯೋ ಮೂಲಕ ನಾನು ಏನು ಹೇಳಬೇಕಾಗಿದೆ ಅಂತ ಹೇಳಿದ್ರೆ, ಸೊ ಇಂಥವರು ಪೇರೆಂಟ್ಸು, ಸೊ ವ್ಯಾಕ್ಸಿನೇಷನ್ ಮಹತ್ವ ಒಂದು ಕರೆಕ್ಟಾಗಿ ತಿಳ್ಕೊಳ್ಳಿ. ಅಕಸ್ಮಾತ್ ವ್ಯಾಕ್ಸಿನೇಷನ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಏನೇನು ರೋಗ ಬರುತ್ತೆ, ಅದರಿಂದ ನಿಮಗೆ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದೆಲ್ಲ ತಿಳ್ಕೊಂಡು ಅದೆಲ್ಲ ಮಗುವಿಗೆ ಆರೋಗ್ಯ ದೃಷ್ಟಿಯಿಂದ ಮಗು ಲಸಿಕೆ ಕರೆಕ್ಟ್ ಟೈಮಿಗೆ ಹಾಕಿಸ್ಕೊಳ್ಳಿ ಅಂತ ನಾನು ಇದೊಂದು ಕೇಳ್ಕೊತೀನಿ. ಇನ್ನೊಂದು ಮುಖ್ಯವಾಗಿ ಒಂದು ಅಭಿಪ್ರಾಯ ಇದೆ, ಕೆಲವು ಸಲ ಈ ವ್ಯಾಕ್ಸಿನೇಷನ್ ಹಾಕಿದ್ರಿಂದ ಆ ರೋಗ ಬರ್ತದೆ ಅಂತ. ಉದಾಹರಣೆಗೆ ಈಗ ಪೋಲಿಯೋ ವ್ಯಾಕ್ಸಿನೇಷನ್, ನಮ್ಮ ಮಗುವಿಗೆ ಪೋಲಿಯೋ ಇಲ್ಲ, ಅದು ಹಾಕಿದ್ರಿಂದ ಏನಾದರೂ ಅದರ ತೊಂದರೆಯಿಂದಾಗಿ ಬರಬಹುದಾ ಅಂತ, ಈ ಥರದ ಒಂದು ಕಲ್ಪನೆಗಳು ಕೂಡ ಇದ್ದಾವೆ. ಇದರ ಬಗ್ಗೆ ಏನು ಹೇಳಿ? ಸೊ ಅದು ಯಾವುದೇ ವ್ಯಾಕ್ಸಿನ್ ಅಂತ ಹೇಳಿದ್ರೆ ಒಂದು ನ್ಯಾಚುರಲ್ ಇನ್ಫೆಕ್ಷನ್ ಬಂದು ಮಗುವಿಗೆ ತೊಂದರೆ ಆಗಿ ಕಾಂಪ್ಲಿಕೇಶನ್ ಆಗೋ ಬದಲು, ಸೊ ಒಂದು ಆರ್ಟಿಫಿಷಿಯಲ್ ಅಂತ ಹೇಳಿದ್ರೆ ನಾವು ವೈರಸ್ ಆಗಿರಲಿ ಬ್ಯಾಕ್ಟೀರಿಯಾ ಅದರದ್ದು ಒಂದು ಕಣ ತೆಗೆದು ನಮ್ಮ ದೇಹದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ರೋಗ ಪ್ರತಿರೋಧಕ ಶಕ್ತಿ ಉತ್ಪತ್ತಿ ಆದಮೇಲೆ ನ್ಯಾಚುರಲ್ ಆಗಿ ವೈರಸ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಅದರ ವಿರುದ್ಧ ಹೋರಾಡಲಿಕ್ಕೆ ತಯಾರು ಮಾಡುವಂಥದ್ದು. ಸೊ ಈ ವ್ಯಾಕ್ಸಿನ್ ಪ್ರೊಡಕ್ಷನ್ ಟೈಮಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ನಮ್ಮ ಏನು ವ್ಯಾಕ್ಸಿನ್ ಬರ್ತಾ ಇದೆ ಪ್ರಪಂಚದಾದ್ಯಂತ ಹಾಗೂ ನಮ್ಮ ಭಾರತದಲ್ಲೂ ಕೂಡ ತುಂಬ ಕ್ವಾಲಿಟಿ ಚೆಕ್ ಆಗಿರುತ್ತೆ, ಭಾಳ ಸೇಫ್ ವ್ಯಾಕ್ಸಿನು. ಆದ್ರಿಂದ ಪೋಲಿಯೋ ಡ್ರಾಪ್ಸ್ ತೊಗೊಂಡ್ರೆ ಪೋಲಿಯೋ ಬರೋದಿಲ್ಲ, DPT ತೊಗೊಂಡ್ರೆ ನಮಗೆ ಗಂಟಲು ಮಾರಿ ಅಥವಾ ಟೆಟನಸ್ ಏನು ಬರೋದಿಲ್ಲ, ಅದ್ರ ವಿರುದ್ಧ ನಮಗೆ ಅಲ್ಲಿ ಹೋರಾಡ್ತದೆ. ಡಾಕ್ಟರ್, ಈಗ ಸುಮಾರು ವರ್ಷಗಳಿಂದ ಈ ಇಮ್ಯುನೈಸೇಷನ್ ಕ್ಯಾಂಪೇನ್ ಬರ್ತಾ, ಈ ಇಮ್ಯುನೈಸೇಷನ್ ಕ್ಯಾಂಪೇನ್ನಲ್ಲಿ ನೀವು ಬೇರೆ ಬೇರೆ ರೋಗಗಳಿಗೆ ಒಂದು ಲಸಿಕೆಗಳ ಒಂದು ಲಿಸ್ಟನ್ನು ಮಾಡಿ, ಇದರಲ್ಲಿ ಯಾವುದಾದರೂ ಮೊದಲಿಂದು ಇದ್ದು ಆ ರೋಗವೇ ಇಲ್ಲ ಅಂತ ಹೇಳಿ ಆದದ್ದು ಉಂಟ? ಸೊ ಲಸಿಕಾಕರಣದ ಒಂದು ಸಕ್ಸಸ್ ಸ್ಟೋರಿ ಅಂತ ಹೇಳಿದ್ರೆ, ಮುಂಚೆ ಸ್ಮಾಲ್ ಪಾಕ್ಸ್ ಅಂತ ಇತ್ತು. ಸೊ 1977 ಲಾಸ್ಟ್ ಕೇಸ್ ಪ್ರಪಂಚದಾದ್ಯಂತ ಆಫ್ರಿಕಾದಲ್ಲಿ ಕಂಡು ಬಂತು. ಅದಾದ್ಮೇಲಿಂದ 1980 ನಮ್ಮ ಪ್ರಪಂಚದಲ್ಲೇ ಒಂದು ಕೇಸು ಇಲ್ಲ ಅಂತ ಡಿಕ್ಲೇರ್ ಆಯಿತು, ಸ್ಮಾಲ್ ಪಾಕ್ಸ್ ಎರಡಿಕೇಟ್ ಆಗಿದೆ ಅಂತ ಡಿಕ್ಲೇರ್ ಆಗಿದೆ. ಅದೇ ಒಂದು ಗುಡ್ ಎಕ್ಸಾಂಪಲ್ ನಮಗೆ ಲಸಿಕೆಯಿಂದ ನಾವು ಹೇಗೆ ರೋಗವನ್ನು ತಡೆಗಟ್ಟಬಹುದು ಅಂತ. ಸ್ಮಾಲ್ ಪಾಕ್ಸ್ ಆದ ನಂತರ ನೆಕ್ಸ್ಟ್ ಪೋಲಿಯೋ. ಸೊ ಪ್ರತಿ ದೇಶದಲ್ಲೂ ಪೋಲಿಯೋ ಇತ್ತು ಮುಂಚೆ, ಬಹಳ ಮಕ್ಕಳು ಅದರಿಂದ ಅಂಗಲವಿಕಲೆ ಆಗ್ತಿತ್ತು, ಪೋಲಿಯೋ ವೈರಸ್ ಇನ್ಫೆಕ್ಷನ್ ಆಗಿ ಡೆತ್ತು ಆಗಿತ್ತು, ಬೇರೇನೋ ಕಾಂಪ್ಲಿಕೇಶನ್ ಆಗಿತ್ತು. ಸೊ ಪೋಲಿಯೋ ವ್ಯಾಕ್ಸಿನ್ ಕಂಡುಹಿಡಿದ ನಂತರ ಬಹಳಷ್ಟು ಕೇಸಸ್ ಕಮ್ಮಿ ಆಗಿದೆ. ನಮ್ಮ ಭಾರತದಲ್ಲಿ 2011 ಲಾಸ್ಟ್ ಕೇಸ್ ಆಫ್ ಪೋಲಿಯೋ ಸಿಕ್ಕ ನಂತರ ಇನ್ಯಾವುದು ಕೇಸ್ ಸಿಗಲಿಲ್ಲ. ಸೊ ಆಲ್ಮೋಸ್ಟ್ ನಮಗೆ 12 ಪೋಲಿಯೋ ಫ್ರೀ ಇದ್ದೀವಿ ನಾವು ನಮ್ಮ ದೇಶ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಪೋಲಿಯೋ ಆದ ನಂತರ ನೆಕ್ಸ್ಟ್ ನಮ್ಮಲ್ಲಿ 2 ದೊಡ್ಡ ರೋಗಗಳಿದ್ದಾವೆ, ದಡಾರ ಮತ್ತು ರುಬೆಲ್ಲ ಅಂತ. ಸೊ ಅದೆರಡು ನಮ್ಮಲ್ಲಿ ನಿರ್ಮೂಲನೆ ಆಗಬೇಕು ಅಂತ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಪಣ ತೊಟ್ಟು 2023 ಡಿಸೆಂಬರ್ ಒಳಗೆ ಅದೆರಡು ರೋಗಗಳನ್ನು ನಮ್ಮಲ್ಲಿ ಒಂದು ಕೇಸ್ ಇರಬಾರ್ದು ಅನ್ನೋ ಕಾರಣದಿಂದ ಮೀಸಲ್ಸ್ ಮತ್ತು ರುಬೆಲ್ಲ, ದಡಾರು ರುಬೆಲ್ಲ ಎಲಿಮಿನೇಷನ್ ಸ್ಟ್ರಾಟಜಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮೇನ್ ಆಗಿ ಈ ದಡಾರ ಮತ್ತು ರುಬೆಲ್ಲ ಏನು ವ್ಯಾಕ್ಸಿನ್ ಇದೆ, ಎರಡು ವ್ಯಾಕ್ಸಿನ್ ಇದೆ. ಒಂದು ಫಸ್ಟ್ನೇ ಡೋಸು 9ನೇ ತಿಂಗಳಿಗೆ ತೊಗೊಳ್ಳುವಂಥದ್ದು, ಎರಡನೇ ಡೋಸು 16ನೇ ತಿಂಗಳಿಗೆ ತೊಗೊಳ್ಳುವಂಥದ್ದು. ಸೊ ಇದೆರಡು ವ್ಯಾಕ್ಸಿನೇಷನ್ ಕರೆಕ್ಟಾಗಿ 100% ಆದರೆ ನಮ್ಮಲ್ಲಿ ಈ ಎರಡು ರೋಗಗಳನ್ನು ತಡೆಗಟ್ಟಬಹುದು ಅನ್ನೋ ಕಾರಣದಿಂದ ಮೇನ್ ಆಗಿ ಈ ಮೀಸಲ್ಸ್ ರುಬೆಲ್ಲ ವ್ಯಾಕ್ಸಿನೇಷನ್ನ ಬಹಳ ಮಹತ್ವ ಕೊಟ್ಟು ಅದನ್ನು ಕವರೇಜ್ ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಶ್ರಮ ಪಡ್ತಾ ಇದೆ. ಈಗ ಕೆಲವು ರೋಗಗಳು ನಿರ್ಮೂಲನೆ ಆಗಿದ್ದವೆ ಅಂತ ಹೇಳಿದ್ರಿ, ಆದಂಥ ರೋಗಗಳು ಪುನಃ ಬರುವಂಥ ಚಾನ್ಸ್ಗಳು ಉಂಟಾ ಇಲ್ವಾ, ಹೇಗೆ? ಹೌದು ಸರ್, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಿಕಾಸ್ ಆಫ್ ಕೋವಿಡ್ ಮತ್ತು ಬೇರೆ ಕಾರಣದಿಂದ ವ್ಯಾಕ್ಸಿನೇಷನ್ ಕವರೇಜ್ ಕಮ್ಮಿ ಆಗಿದ್ರೆ ಪೋಲಿಯೋ ನಮ್ಮ ದೇಶದಲ್ಲಿ ಇಲ್ಲ, ಬಟ್ ನಮ್ಮ ಪಕ್ಕದ ದೇಶಗಳಲ್ಲಿ ಇದೆ, ಭಾರತ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಇದೆ. ಅಲ್ಲಿಂದ ಇಲ್ಲಿಗೆ ಬರಬಾರ್ದು ಅನ್ನೋ ಏನು ಇಲ್ಲ ಅಲ್ಲ. ಸೊ ಪೋಲಿಯೋಗೆ, ವೈರಸ್ಗೆ ಏನು ಬೌಂಡ್ರೀಸ್ ಇಲ್ಲ. ಸೊ ಅದು ಬರೋ ಚಾನ್ಸ್ ಇದೆ. ಅದಕ್ಕೆ ನಾವು ಪೋಲಿಯೋ ಇವಾಗ ನಮ್ಮ ಭಾರತದಲ್ಲಿ ಇಲ್ಲ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕ್ಸೋದನ್ನು ನಿಲ್ಲಿಸಿದ್ರೆ ಮುಂದೆ ಯಾವತ್ತಾರು ವರ್ಷಗಳಲ್ಲಿ ಬರೋ ಚಾನ್ಸ್ ಇದೆ. ಆದ್ದರಿಂದ ನಮ್ಮ ದೇಶದಲ್ಲಿ ರೋಗ ಇರಲಿ ಇಲ್ದಿದ್ರೂ ಅದನ್ನು ವ್ಯಾಕ್ಸಿನೇಷನ್ ಹಾಗೂ ಕೊಡುವಂಥದ್ದು ಬಹಳ ಮುಖ್ಯ. ಡಾಕ್ಟ್ರಿ, ಈಗ ಸುಮಾರು ವರ್ಷಗಳಿಂದ ನಾವು ಈ ವ್ಯಾಕ್ಸಿನೇಷನನ್ನು ಮಾಡ್ತಾ ಇದ್ದೀವಿ, ಜನರಿಗೆ ಕೊಡ್ತಾ ಇದ್ದೀವಿ. 16 ವರ್ಷದ ಒಳಗಿನ ಮಕ್ಕಳಿಗೆ ಈ ಎಲ್ಲ ವ್ಯಾಕ್ಸಿನ್ ಇರುತ್ತೆ. ದೊಡ್ಡವರಿಗೆ ಅಂತ ಯಾವುದಾದ್ರೂ ವ್ಯಾಕ್ಸಿನ್ಗಳು ಇಲ್ವಾ? ಹೇಗೆ ದೊಡ್ಡವರಿಗೆ? ಯಾಕಂದರೆ ಮಕ್ಕಳಲ್ಲಿ ನಾವು ಕೊಡ್ತಾ ಇರೋ ಉದ್ದೇಶ ಏನಂದರೆ, ಹುಟ್ಟಿದಿಂದ ಆ ಮಗುವಿಗೆ ಹಿಡಿದೆವಲ್ಲ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಮಾಡಿ. ಈಗ ನಮ್ಗೆ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅದನ್ನು ಮಾಡಿದಾಗ ಹುಟ್ಟುವ ಮಗುವಿನಿಂದಲೇ ನಾವು ಕವರೇಜ್ ಮಾಡಿದಾಗ ಇವರೇ ನೆಕ್ಸ್ಟ್ ಅಡಲ್ಟ್ ಪಾಪ್ಯುಲೇಷನ್ಸ್ ಆಗೋದಲ್ವಾ? ಹಾಗಾಗಿನೂ ಕೊಡ್ತೇವೆ ಕೆಲವೊಂದು. ಹಾಗಾಗಿ ಈಗ ಮಕ್ಕಳಿಗೆ ಕವರೇಜ್ ಥರದಲ್ಲಿ ಅಡಲ್ಟ್ ಪಾಪ್ಯುಲೇಷನ್ಸ್ ಇಲ್ಲ ಇಲ್ಲ. ಕೆಲವೊಂದು ಬೇರೆ ಬೇರೆ ಥರದಲ್ಲಿ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ, ಅದು ಬೇರೆ. ಬಟ್ ಮಕ್ಕಳಲ್ಲಿ ಮಾಡಿಕೊಡುವ ಮೂಲ ಉದ್ದೇಶ ಇದನ್ನೇ. ಯಾಕಂದರೆ ಅವ್ರು ನೆಕ್ಸ್ಟ್ ಅಡಲ್ಟ್ ಪಾಪ್ಯುಲೇಷನ್ಸ್ ಆಗಿ ಅವ್ರಿಗೆ ಇಮ್ಯುನಿಟಿ ಇಲ್ಲೇ ಡೆವಲಪ್ ಆಯಿತು ಅಂದರೆ ದೇ ಆರ್ ಕ್ಯಾನ್ ಪ್ರೊಟೆಕ್ಟ್ ಫ್ರಮ್ ದೆಮ್ ಸೆಲ್ಸ್ ಅಲ್ಲ. ಹಾಗಾಗಿ ಸರ್ಕಾರ ಬಹಳ ಮಹತ್ವ ಕೊಡ್ತಾ ಇರುವಂಥದ್ದು 0 to 16 years. ಸೊ ಅಡಲ್ಟ್ ವ್ಯಾಕ್ಸಿನೇಷನ್ ಅಂತ ಬಂದವಾಗ, ಸೊ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ನೂ ಕೆಲವು ವ್ಯಾಕ್ಸಿನ್ ಲೈನ್ ಲಿಸ್ಟ್ ಮಾಡ್ಕೊಂಡಿದೆ. ಫಾರ್ ಎಕ್ಸಾಂಪಲ್, ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಏನಂತೀವಿ, ಅದು ಬರಬಾರ್ದು ಅನ್ನೋ ಕಾರಣದಿಂದ ಕೆಲವು ಸ್ಟೇಟಲ್ಲಿ, ಸಿಕ್ಕಿಂ ಪ್ರಥಮ ರಾಜ್ಯ ನಮ್ಮ ಭಾರತದಲ್ಲಿ, HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅದೇನಿದೆ ಆ ವೈರಸ್ಸು ನಮ್ಮ ಗರ್ಭಕೋಶದ ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಸೊ HPV ವಿರುದ್ಧ ಹೋರಾಡಲಿಕ್ಕೆ ಅದರದ್ದು ವ್ಯಾಕ್ಸಿನ್ ಶುರು ಮಾಡಿದ್ದಾರೆ. ಸಿಕ್ಕಿಂ ಪ್ರಥಮ ರಾಜ್ಯ ನಮ್ಮ ದೇಶದಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು. ನಮ್ಮ ಕರ್ನಾಟಕದಲ್ಲೂ ಇನ್ನು ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ. 9 ವರ್ಷದಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಈ HPV ಅನ್ನೋ ವ್ಯಾಕ್ಸಿನೇಷನ್ನು ಬರ್ತಾ ಇದೆ. ಮತ್ತು ಇನ್ನು ಅಡಲ್ಟ್ ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಿಮ್ಮ ಹತ್ರ ಏನಿದೆ, ಕೋವಿಡ್ ವ್ಯಾಕ್ಸಿನೇಷನ್, ಅದು ಅಡಲ್ಟ್ ವ್ಯಾಕ್ಸಿನೇಷನ್. ಸೊ ಮತ್ತು ಬೇರೆ ವ್ಯಾಕ್ಸಿನೇಷನ್ನು ನಮ್ಮ ಗೌರ್ಮೆಂಟ್ ಮೂಲಕ ಇಲ್ಲ, ಬಟ್ ಆಪ್ಷನಲ್ ವ್ಯಾಕ್ಸಿನ್ಸ್ ಇದೆ. ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ಸ್ ಇದೆ, ಪ್ರತಿ ವರ್ಷ ತೊಗೊಳ್ಳುವಂಥದ್ದು, ನಮ್ಮಲ್ಲಿ ಇನ್ಫ್ಲುಯೆನ್ಸಾ ಬಾರದೇ ಇರುವಂಥದ್ದು. ಮತ್ತು ಯಾರು ಇಮ್ಯುನೋ ಕಾಂಪ್ರಮೈಸ್ಡ್ ಅಡಲ್ಟ್ಸ್ ಇದ್ದಾರೆ ಅವರಿಗೆ ನ್ಯೂಮೋಕೋಕಲ್ ಇನ್ಫೆಕ್ಷನ್ ಆಗಬಾರ್ದು, ನ್ಯೂಮೋಕೋಕಲ್ ವ್ಯಾಕ್ಸಿನೇಷನ್ ಎಲ್ಲ ವ್ಯಾಕ್ಸಿನೇಷನ್ ನಮ್ಮಲ್ಲಿ ಇದೆ. ಮುಖ್ಯವಾಗಿ ಈಗ ನಾವು ಈ ಒಂದು ವಿಷಯದ ಬಗ್ಗೆ ಹೇಳುದಿದ್ರೆ, ಈಗ 1 ವಾರದ ಕಾಲ ಪ್ರತಿ ವರ್ಷ ಕೂಡ ಈ ಏನು ವಿಶೇಷವಾದಂಥ ಒಂದು ಲಸಿಕಾ ವಾರ ಅನ್ನುವಂಥದ್ದನ್ನು ಮಾಡ್ತೀವಿ. ಈ ಲಸಿಕಾ ವಾರದ ನಂತರ ಇದನ್ನು ಫಾಲೋಅಪ್ ಆ್ಯಕ್ಷನ್ ಮುಂದಕ್ಕೆ ಏನಾದರೂ ಮಾಡುವಂಥದ್ದುಂಟ ಸರ್? ನಾನು ಈಗಾಗಲೇ ನಮ್ಮ ಶ್ರೋತೃಗಳಲ್ಲಿ ಭಿನ್ನವಿಸಿಕೊಂಡಿದ್ದೇವೆ. ಇದು ಕಂಟಿನ್ಯೂಸ್ ಪ್ರೊಸೆಸ್. ಈಗ ಸರು ಹೇಳಿದರು, ಕೋವಿಡ್ ಬಂದದರಿಂದ ಮತ್ತೆ ಜನರ ಗಮನವನ್ನು ಇತ್ತ ಕಡೆ ಸೆಳೆಯುವ ಉದ್ದೇಶದಿಂದ ಇದು 1 ವೀಕ್ ಸ್ಟ್ರಾಟಜಿ ಮಾಡಿಕೊಂಡು ನಾವು ಮಾಡ್ತೀವಿ. ಇದು ಕಂಟಿನ್ಯೂಸ್ ಪ್ರೊಸೆಸ್ ಆಗುತ್ತೆ, ಎವ್ರಿ ಥರ್ಸ್ಡೇ ಆಗ್ತದೆ. ನನ್ನಲ್ಲಿ 400 ಉಪಕೇಂದ್ರಗಳಿದ್ದಾವೆ, ಅಲ್ಲಿಯೂ ಆಗುತ್ತೆ. ಎಲ್ಲೆಲ್ಲಿ ತಾಲೂಕು ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್ ಎಲ್ಲೆಲ್ಲಿ ಡೆಲಿವರೀಸ್ ಆಗುತ್ತೆ, ಅಲ್ಲಿ ಬರ್ತ್ ಡೋಸ್ ಕೊಡುವಂಥದ್ದು ಅಲ್ಲಿ ಆಗುತ್ತೆ. ಇದು ಕಂಟಿನ್ಯೂಸ್ ಪ್ರೊಸೆಸ್. ತಪ್ಪು ಕಲ್ಪನೆಯಿಂದ ಹೊರಗೆ ಬರಲಿಕ್ಕೋಸ್ಕರ ನಾವು ICU ಆಕ್ಟಿವಿಟೀಸನ್ನು ಇನ್ ಡಿಫ್ರೆಂಟ್ ವೇಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಟ್ಸ್ ದ ಕಂಟಿನ್ಯೂಸ್ ಪ್ರೊಸೆಸ್. ಜನರಲ್ಲಿ ನಾನು ವಿನಿಯೋಗಿಸ್ಕೊಳ್ಳೋದು ಇಷ್ಟನೇ. ತಾವು ಹೇಳಿದರೆ ಕೆಲವೊಂದೆಲ್ಲ ವ್ಯಾಕ್ಸಿನಿಂದ ಯಾವುದೆಲ್ಲ ಇರಾಡಿಕೇಟ್ ಆಯಿತು, ಸರ್ ಹೇಳಿದರು ಎಲಿಮಿನೇಷನ್. ಯಾಕಂದರೆ ಇವತ್ತು ಒಂದು ಮೊದಲಿನ ಸೌತ್ ಆಫ್ರಿಕಾದಿಂದ ಇಲ್ಲಿಗೆ ಬರಬೇಕಾದ್ರೆ ಕೆಲವೊಂದು ವರ್ಷಗಳು ಬೇಕಿತ್ತು ಕಾಯಿಲೆಗಳು ಅಥವಾ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಬರೋ. ಈಗ ಹಾಗಲ್ಲ, ಫ್ಲೈಟ್ ಕೆಲವೊಂದೇ ಹವರ್ಸಲ್ಲಿ ಬರುತ್ತೆ. ಈಗಲೂ ನಾವು ಕೋವಿಡ್ ರಿಲೇಟೆಡ್ ಸ್ಟಿಲ್ ಅವರ್ ವಿಜಿಲೆಂಟ್ ಇನ್ ದಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮ್ಯಾಂಗ್ಳೂರ್, ರ್ಯಾಂಡಮ್ ಸ್ಯಾಂಪಲ್ಸ್ ಈಗಲೂ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ? ಇದು ಘನ ಉದ್ದೇಶ ಇಟ್ಟುಕೊಂಡು. ಯಾವುದೋ ಒಂದು ಕಂಟ್ರಿಯಿಂದ ಪ್ಯಾಸೆಂಜರ್ಸ್ ಬಂತು ಅಂತ ಹೇಳಿದ್ರೆ ಆ ಕಂಟ್ರಿ ಇದೆ, ಇಮಿಡಿಯೇಟ್ ಮೂಲಕ ಭಾರತ ಸರ್ಕಾರದ ಮೂಲಕ ಆ ಕಂಟ್ರಿಗೆ ಮೆಸೇಜ್ ಹೋಗುತ್ತೆ, ಇಮಿಡಿಯೇಟ್ಲಿ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ತೀವಿ. ಹಾಗಾಗಿ ಜನರಲ್ಲಿ ಪೋಲಿಯೋ ಮುಕ್ತ ಭಾರತ ಆಗಿದೆ, ಇನ್ನು ಯಾಕೆ ಕೊಡಬೇಕು? ಇಲ್ಲಿ ಎಜುಕೇಟೆಡ್ ಪೀಪಲ್ ಕ್ವಶನ್ಸ್ ಮಾಡೋರು ಜಾಸ್ತಿ. ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳೋದು, ವ್ಯಾಕ್ಸಿನ್ ರಿಲೇಟೆಡ್ ಬಂದಾಗ ನಮ್ಮ ಸಿಬ್ಬಂದಿ ಇರ್ಬೋದು, ವೈದ್ಯಾಧಿಕಾರಿಗಳಿಗೆ ಸಪೋರ್ಟ್ ಮಾಡಿದಾಗ ನಿಮ್ಮ ಮಗುವಿನ ರಕ್ಷಣೆ ನಿಮ್ಮ ಕೈಯಲ್ಲಿ. ನಾವು ಸಪೋರ್ಟಿವ್ ಆಗಿ ಕಾಲಕಾಲಕ್ಕೆ ಕೊಡೋಕ್ಕೆ ಸರ್ಕಾರ ಬದ್ಧವಾಗಿದೆ. ತಾವು ಯಾವುದೇ ತಪ್ಪು ಮಾಹಿತಿಗೆ ಕಿವಿಗೊಡದೆ ತಮ್ಮ ಕಾಲಕಾಲಕ್ಕೆ ಕೊಡುವಂಥ ಏನು ಲೀಸ್ಟ್ ತಮ್ಮ ಕೈಯಲ್ಲಿದೆ ಕೊಡಿಸ್ಬೇಕು ಅನ್ನುವಂಥದ್ದು ನಾನು ಭಿನ್ನವಿಸ್ಕೊಳ್ಳೋದು. ಡಾಕ್ಟರ್ ಅನಂತೇಶ್ ಅವರೇ, ಕೊನೆಯದಾಗಿ ಹೇಳುದಿದ್ರೆ, ವಿಶೇಷವಾದಂತಹ ಒಂದು ವ್ಯಾಕ್ಸಿನ್ ಡ್ರೈವ್ ಏನು 1 ವಾರದ ಕಾಲ ನಡೆಯುತ್ತದೆ, ಇದರ ಬಗ್ಗೆ ತಾವು ನಮ್ಮ ಶ್ರೋತೃಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮಲ್ಲಿ ಕ್ಯಾಚಪ್ ವ್ಯಾಕ್ಸಿನೇಷನ್ ಡ್ರೈವ್ ಅಂತ ಹೇಳಿದ್ರೆ, ಉಳಿದ ಮಕ್ಕಳು ಯಾರ್ಯಾರು ತಪ್ಪಿ ಹೋಗಿದ್ದಾವೆ ಲಸಿಕೆ ಅಂಥವ್ರನ್ನ ಕಂಡು ಹುಡುಕಿ ವ್ಯಾಕ್ಸಿನೇಷನ್ ಹಾಕೊಳ್ಳೋಂಥದ್ದು. ಸೊ ನಿಮ್ಮ ಮಕ್ಕಳಲ್ಲೂ ಯಾವ್ದಾದ್ರು ಒಂದು ವ್ಯಾಕ್ಸಿನ್ ಸರಿ ಟೈಮಲ್ಲಿ ತಗೊಳ್ಲಿಲ್ಲ ಅಂತ ಹೇಳಿದ್ರೆ, ಸೊ ನೀವು ನಿಮ್ಮ ಮಗುವಿಗೆ ರಿಸ್ಕಲ್ಲಿ ಹೊಡ್ತೀರಾ. ಯಾಕಂದ್ರೆ ದಡಾರ ವ್ಯಾಕ್ಸಿನೇಷನ್ನು ಒಂಬತ್ತು ತಿಂಗಳಿಗೆ ತೊಗೊಳ್ಳುವಂಥದ್ದು, ಅದು ನಾವು 11 ತಿಂಗಳು 1 ವರ್ಷ ಆಮೇಲೆ ತೊಗೊಂಡ್ರೆ 9ರಿಂದ ಆ ಲಸಿಕೆ ತೊಗೊಳ್ಳೋವರೆಗೂ ಮಕ್ಕಳು ರಿಸ್ಕಲ್ಲಿ ಇರ್ತಾರೆ. ಸೊ ಬೇರೆಯವರಿಗೆ ದಡಾರ ಬಂದರೆ ನಿಮಗೂ ಬರೋ ಚಾನ್ಸಸ್ ಇರ್ತದೆ. ಅದೇ ಥರ ಈ ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್, ಕ್ಯಾಂಪೇನ್ ಈ 1 ವಾರ ಇರ್ತದೆ ಮತ್ತು ಲಸಿಕಾಕರಣ ಅಂಥದ್ದು ಲೈಫ್ ಲಾಂಗ್. ಸೊ ವ್ಯಾಕ್ಸಿನೇಷನ್ ನಿಮ್ಮ ಮಗುವಿಗೆ ಏನೇನು ಟೈಮಲ್ಲಿ ಏನೇನು ಹಾಕಿಸ್ಕೋಬೇಕು ಕರೆಕ್ಟ್ ಟೈಮಿಗೆ ಹಾಕ್ಸ್ಕೊಂಡ್ರೆ ನಿಮ್ಮ ಮಗುವಿನ ಪ್ರಾಣ ಉಳಿತದೆ ಹಾಗೂ ನಿಮ್ಮ ಮಗುವಿಗೆ ಬೇರೆ ರೋಗಗಳು ಬಾರದಿದ್ದಂಗೆ ಉಳಿತದೆ. ಒಳ್ಳೆಯದು ಡಾಕ್ಟರ್ ಅನಂತೇಶ್ ಹಾಗೂ ಡಾಕ್ಟರ್ ಅಶೋಕ್ ಅವರೇ, ಮುಖ್ಯವಾಗಿ ಏನು ಒಂದು ಲಸಿಕಾ ಕಾರ್ಯಕ್ರಮ ಏನಿದೆ ಹಾಗೂ ಈ ಲಸಿಕಾ ಕಾರ್ಯಕ್ರಮದಲ್ಲಿ ಯಾವ ರೀತಿಯಲ್ಲೆಲ್ಲ ನಮ್ಮ ಜನರು ಪಾಲ್ಗೊಳ್ಬೇಕು ಮತ್ತು ತಮ್ಮ ಮಕ್ಕಳನ್ನು ಆ ರೋಗಗಳು ಬಾರದಂತೆ ತಡಿಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ. ನಮಸ್ತೆ. ಇದುವರೆಗೆ ಲಸಿಕಾ ಸಪ್ತಾಹದ ಅಂಗವಾಗಿ ಸುರತ್ಕಲ್ನ ಜಿಲ್ಲಾ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಡಾಕ್ಟರ್ ಅಶೋಕ್ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ಸರ್ವೈಲೆನ್ಸ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಅನಂತೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಏನ್ ಶೇಷಪ್ಪ, ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ? ಬೆಸ್ಟ್ರೆ ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ ಅದಕ್ಕೆ ಕಾಯ್ತಾ ಇವನಿ. ಹೌದಾ? ಸೀದಾ